ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಿಶ್ರ ಬೆಳೆ ಬೆಳೆಯುವ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ. ದೇವನಹಳ್ಳಿ ಬಳಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಗಾ ರೈಲ್ವೆ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ ಗುರಿ, ಕೇಂದ್ರ ಸಚಿವ ಪಿ ಸೋಮಣ್ಣ. ಮಾಗಡಿ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಬೆಂಗಳೂರಿನಿಂದ ಜಪಾನಿನ ಒಸಾಕಾ ನಗಯೋಗೆ ನೇರ ವಿಮಾನ ಸೇವೆ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಯಾದಗಿರಿಯಲ್ಲಿ ವಾರ್ತಾ ಇಲಾಖೆಯಿಂದ ವಾರ್ತಾಲಾಪ ಕಾರ್ಯಾಗಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಆತ್ಮೀಯ ರೈತ ಬಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕಾಳು ಮೆಣಸಿನಲ್ಲಿ ಅಡಕೆ ಬೆಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕಿನ ಕೆಳಗಿನ ಕುಂಚೇನಹಳ್ಳಿ ಗ್ರಾಮದ ಯುವ ಪ್ರಗತಿಪರ ರೈತರಾದ ಶ್ರೀ ಕೆ ಲೋಹಿತ್ ಗೌಡ್ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಾನು ಕುಂಚೇನಹಳ್ಳಿ ಗ್ರಾಮದ ಒಬ್ಬ ಯುವ ಪ್ರಗತಿಪರ ರೈತರಾದ ಲೋಹಿತ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಇವರು ಈ ಒಂದು ಪ್ರದೇಶದಲ್ಲಿ ಯಾರು ಬೆಳೆಯನ್ನ ಬೆಳೆದೇ ಇರತಕ್ಕಂತ ಒಂದು ಅದ್ಭುತ ಸಾಧನೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಕಾಫಿ ಬೆಳೆನ ತೆಗೆದುಕೊಂಡಿದ್ದಾರೆ. ಪ್ರಮುಖವಾಗಿ ಕಾಫಿ ಬೆಳೆಯಲ್ಲಿ ಇದರ ಜೊತೆಗೆ ಕಾಳು ಮೆಣಸು ಕೂಡ ಇದೆ, ಜೊತೆಗೆ ಬಾಳೆ ಕೂಡ ಬೆಳೆದಿದ್ದಾರೆ. ಈಗ ಇವರಿಂದ ಈ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಕಳೆದ 10 ವರ್ಷದಿಂದ ಕೃಷಿಯಲ್ಲಿ ತೊಡಕೊಂಡಿದ್ದೀನಿ ನಾನು. ತಾವು ಎಲ್ಲಿ ತನಕ ಓದಿದ್ರಿ ಸರ್? MBA ಮಾಡಿದ್ದೀನಿ. MBA ಮಾಡಿಬಿಟ್ಟು ಒಳ್ಳೆ ಒಂದು ಉದ್ಯೋಗಕ್ಕೆ ಹೋಗೋ ಬದಲಿಗೆ ಯಾಕೆ ಈ ಕಡೆ ವಾಲಿದಿರಿ, ಕೃಷಿ ಕಡೆ? ನಂದು ಮಾಸ್ಟರ್ ಡಿಗ್ರಿ ಆದ್ಮೇಲೆ 2 ವರ್ಷ ಕೆಲಸ ಮಾಡಿದ್ದೀನಿ, ಅದಾದ್ಮೇಲೆ ಕೃಷಿಗೆ ಬಂದಿದ್ದು. ಕೆಲಸ ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ? MLC ಕಂಪನಿಯಲ್ಲಿ ಕೆಲಸ ಮಾಡಿ ಆಮೇಲೆ ತೋಟಕ್ಕೆ ಬಂದಿದ್ದು. ಹೇಗೆ, ಯಾಕೆ ಅದನ್ನ ಮುಂದುವರಿಸಲಿಲ್ಲ ಸರ್? ಕೆಲಸ ಅಂತಂದ್ರೆ ಅದು ಒಂಥರ ವೈಟ್ ಕಲರ್ ಜಾಬ್, ಆಮೇಲೆ ತಿಂಗಳ ತಿಂಗಳಿಗೆ ಒಂದು ಫಿಕ್ಸ್ಡ್ ಸಂಬಳ, ಯಾಕೆ ನಿಮ್ಗೆ ಅದು ಬೇಡ ಅನಿಸ್ತು? ಮೂಲತಃ ನಾವು ರೈತರು, ನಮ್ಮ ಪಿತ್ರಾರ್ಜಿತವಾಗಿ ನಮಗೆ ಬಂದಿರುವ ಆಸ್ತಿಯಲ್ಲಿ, ನಮ್ಮ ಆಸ್ತಿಯಲ್ಲಿ ನಾವು ದುಡಿಯೋಣ ಅಂತೇಳಿ. ಬೇರೆ ಯಾರು ಹಂಗೂ ಬೇಡ, ಬೇರೆ ಯಾರ್ದು ಹಂಗು ಬೇಡ ಅಂತೇಳಿ ಹಳ್ಳಿ ಕಡೆ ಬಂದಿರೋದು. ದುಡಿಯೋದು ಬೇಡ, ನಾವೇ ಬೇರೆ ಕೆಲಸನೂ ಕೊಡಬಹುದು, ಜೊತೆಗೆ ಇದೇ ಒಂದು ಜೀವನದಲ್ಲಿ ಕೃಷಿಯಲ್ಲಿ ಮುಂದುವರಿಬೇಕು. ಹೌದು ಹೌದು. ಈಗ ನಾವು ಜಮೀನ್ ಮಾಡ್ಸಕ್ ಸ್ಟಾರ್ಟ್ ಆದ್ಮೇಲೆ ರೆಗ್ಯುಲರ್ ಆಗಿ ಒಂದು 10 ಜನಕ್ಕೆ ಕೆಲಸ ಕೊಡ್ತಿದೀವಿ. 10 ಜನದಿಂದ ಅವ್ರ ಫ್ಯಾಮಿಲಿ ನಡೀತಾ ಇದೆ.

9481800000. ಧನ್ಯವಾದ ಸರ್. ಇದುವರೆಗೆ ತಾವು ನಮ್ಮ ಭದ್ರಾವತಿ ಆಕಾಶವಾಣಿ FM ಮಾಧ್ಯಮದ ಮೂಲಕ ತಮ್ಮ ಕೃಷಿಯ ಅನುಭವಗಳನ್ನ, ಅದರಲ್ಲಿ ವಿಶೇಷವಾಗಿ ತೋಟಗಾರಿಕೆ ಬೆಳೆಯ ಒಂದು ಕೃಷಿಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ತಮಗೆ ಇನ್ನೂ ಒಳ್ಳೆಯ ಒಂದು ಆಶಾದಾಯಕವಾದಂತಹ ಒಂದು ಬೆಳೆಗಳನ್ನ ತಗೊಳ್ಕೊಳ್ಳಕ್ಕೆ ತಮಗೂ ಕೂಡ ಚೈತನ್ಯ ಬರಲಿ, ಈ ಒಂದು ಜಿಲ್ಲೆಗೆ ಮಾದರಿ ರೈತರಾಗಿ ಹೊರಹೊಮ್ಮಲಿ ಅಂತ ನಾವು ಕೂಡ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ತೆ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾಫಿ ಕಾಳು ಮೆಣಸಿನಲ್ಲಿ ಅಡಕೆ ಬೆಳೆ ನಿರ್ವಹಣೆ ಕುರಿತು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲೂಕಿನ ಕೆಳಗಿನ ಕುಂಚೇನಹಳ್ಳಿ ಗ್ರಾಮದ ಯುವ ಪ್ರಗತಿ ಪರ ರೈತರಾದ ಶ್ರೀ ಕೆ ಲೋಹಿತ್ ಗೌಡ್ರ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್ ಅವರು. ಈಗ ಹವಾಮಾನ ವರದಿ ಹಾಗೂ ಪೇಟೆ ಧಾರಣೆ ಮತ್ತು ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿಯನ್ನ ಕೇಳೋಣ, ಬನ್ನಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನ ತಾಪಮಾನ ಹೀಗಿತ್ತು: ಕನಿಷ್ಠ 21°C, ಗರಿಷ್ಠ 24°C. ನಾಳೆ ಕನಿಷ್ಠ 21, ಗರಿಷ್ಠ 26°C ನಷ್ಟು ತಾಪಮಾನ ಇರಲಿದೆ. ಭದ್ರಾವತಿಯಲ್ಲಿ ಇಂದಿನ ತಾಪಮಾನ ಕನಿಷ್ಠ 21, ಗರಿಷ್ಠ 25, ನಾಳೆ ಕನಿಷ್ಠ 21, ಗರಿಷ್ಠ 26°C ನಷ್ಟು ತಾಪಮಾನ ಇರಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನಿಷ್ಠ 19°C, ಗರಿಷ್ಠ 22°C ನಷ್ಟು ತಾಪಮಾನ ಇತ್ತು. ನಾಳೆ ಕನಿಷ್ಠ 19°C, ಗರಿಷ್ಠ 23°C ನಷ್ಟು ತಾಪಮಾನ ಇರಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕನಿಷ್ಠ 22°C, ಗರಿಷ್ಠ 26°C ನಷ್ಟು ತಾಪಮಾನ ಇತ್ತು. ನಾಳೆ ಕನಿಷ್ಠ 22°C, ಗರಿಷ್ಠ 27°C ನಷ್ಟು ತಾಪಮಾನ ಇರಲಿದೆ ಎಂದು ತಿಳಿದು ಬಂದಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಗಾಳಿ ಸಹಿತ September 1ರವರೆಗೆ ಜೋರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ, ರಾಜ್ಯದ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ ಬಹುತೇಕ ಜಲಾಶಯಗಳು ಭರ್ತಿಯಾಗಿರುವುದು ವರದಿಯಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ: ಹುರುಳಿಕಾಯಿ ಕನಿಷ್ಠ 5,556, ಗರಿಷ್ಠ 5,556, ಮಾದರಿ 5,556 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಹಸಿರು ಮೆಣಸಿನಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ 4,168 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಬೆಂಡೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 3,031 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಹೀರೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 2,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಟೊಮೆಟೊ ಕನಿಷ್ಠ 2,442 ರೂಪಾಯಿ, ಗರಿಷ್ಠ 2,542 ರೂಪಾಯಿ, ಮಾದರಿ ಬೆಲೆ 2,642 ರೂಪಾಯಿ, ಮಾದರಿ ಬೆಲೆ 2,542 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಅಲಸಂದೆ ಕಾಳು ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 7,025 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಸೇಬು ಹಣ್ಣು ಕನಿಷ್ಠ 6,000 ರೂಪಾಯಿ, ಗರಿಷ್ಠ 10,000 ರೂಪಾಯಿ, ಮಾದರಿ ಬೆಲೆ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು. ಯಾಲಕ್ಕಿ ಬಾಳೆಹಣ್ಣು ಕನಿಷ್ಠ 5,000, ಗರಿಷ್ಠ 5,600 ರೂಪಾಯಿ, ಮಾದರಿ ಬೆಲೆ 5,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಹಾಗಲಕಾಯಿ ಕನಿಷ್ಠ 2,000, ಗರಿಷ್ಠ 2,500 ರೂಪಾಯಿ, ಮಾದರಿ ಬೆಲೆ 2,300 ರೂಪಾಯಿ. ಬದನೆಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ, ಮಾದರಿ ಬೆಲೆ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ದಪ್ಪ ಮೆಣಸಿನಕಾಯಿ ಕನಿಷ್ಠ 2,400, ಗರಿಷ್ಠ 3,000, ಮಾದರಿ ಬೆಲೆ 2,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, ಕೊಬ್ಬರಿ 14,800 ರೂಪಾಯಿ ಕನಿಷ್ಠ ಗರಿಷ್ಠ ಹಾಗೂ ಮಾದರಿ ಬೆಲೆ ಪ್ರತಿ ಕ್ವಿಂಟಾಲ್ನಂತೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಹಸಿರು ಮೆಣಸಿನಕಾಯಿ ಕನಿಷ್ಠ 2,100 ರೂಪಾಯಿ, ಗರಿಷ್ಠ 2,600 ರೂಪಾಯಿ, ಮಾದರಿ ಬೆಲೆ 2,400 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ 1,661 ರೂಪಾಯಿ, ಗರಿಷ್ಠ 2,306 ರೂಪಾಯಿ, ಮಾದರಿ ಬೆಲೆ 2,090 ರೂಪಾಯಿ. ಸಾಧಾರಣ ಭತ್ತ ಕನಿಷ್ಠ ಗರಿಷ್ಠ ಹಾಗೂ ಮಾದರಿ ಬೆಲೆ 2,450 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಸ್ಥಳೀಯ ರಾಗಿ ಕನಿಷ್ಠ 3,200 ರೂಪಾಯಿ, ಗರಿಷ್ಠ 3,526 ರೂಪಾಯಿ, ಮಾದರಿ ಬೆಲೆ 3,386 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಹುರುಳಿಕಾಯಿ ಕನಿಷ್ಠ 3,000, ಗರಿಷ್ಠ 8,000, ಮಾದರಿ ಬೆಲೆ 5,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕಡಲೆಕಾಳು ಕನಿಷ್ಠ 8,000, ಗರಿಷ್ಠ 9,000, ಮಾದರಿ ಬೆಲೆ 8,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 6,000, ಮಾದರಿ ಬೆಲೆ 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ, ಮಾದರಿ ಬೆಲೆ 2,900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ದಪ್ಪ ಭತ್ತ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಭತ್ತ 2,350 ರೂಪಾಯಿ. ಕೆಂಪು ರಾಗಿ 4,700 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ದಪ್ಪ ಅಕ್ಕಿ ಕನಿಷ್ಠ 2,105, ಗರಿಷ್ಠ 3,050, ಮಾದರಿ ಬೆಲೆ 3,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಉತ್ತಮ ಅಕ್ಕಿ 4,600 ರೂಪಾಯಿ ಕನಿಷ್ಠ, ಗರಿಷ್ಠ 7,800 ರೂಪಾಯಿ, ಮಾದರಿ ಬೆಲೆ 6,350 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಗರಿ ಬೇಳೆ ಕನಿಷ್ಠ 9,400, ಗರಿಷ್ಠ 10,600, ಮಾದರಿ ಬೆಲೆ 10,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಹಸಿರು ಮೆಣಸಿನಕಾಯಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,200 ರೂಪಾಯಿ, ಮಾದರಿ ಬೆಲೆ 4,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸ್ಥಳೀಯ ಮೆಕ್ಕೆಜೋಳ ಮಾದರಿ ಬೆಲೆ 2,520 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ನುಚ್ಚಕ್ಕಿ ಕನಿಷ್ಠ ಗರಿಷ್ಠ ಹಾಗೂ ಮಾದರಿ ಬೆಲೆ 2,450 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. IR64 ತಳಿಯ ಅಕ್ಕಿ ಕನಿಷ್ಠ ಗರಿಷ್ಠ ಮತ್ತು ಮಾದರಿ 3,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ಪೇಟೆ ಧಾರಣೆಗಳ ಹಾಗೂ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ವರದಿಯನ್ನ ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂತು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಕೇಳುವರೆ, ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಕಾರ್ಡ್ ಕುರಿತು ಶಿವಮೊಗ್ಗದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮಮತಾ ಆರ್ ಅವರಿಂದ ಮಾಹಿತಿಯನ್ನ ಕೇಳುವಿರಿ. ನಂತರ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಕುರಿತು ಶಿವಮೊಗ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿಗಳ